اردو زبان کے پروگرام بھی اے آر ایپ پر ملتے ہیں. آکاشوانی انیت تمل نگلچ نیوز آن اے آئی آر ایپ کم ஆறுகள்கிலாய் மழையாய் பொழிவது போல் இசை. తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది. నా స్వరము నీ స్వరము సంగమమై మనస్వరంగా అవతరించి ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ന്യൂസ് ഓൺ എയർ പ്രോഗ്രാം ബംഗ്ലാ ഭാഷയ ভালো ভালো സംഗീത് ഖബർ আর অনেক রকম ভালো പ്രോഗ്രാം শুনে যাচ্ছে. আমিও শুনছি আর আপনারা এর সাথে যোগদান করুন. তোমার সুর মোদের সুর সৃষ্টি করো अथ मराठी भाषा न्यूज ऑन एआयआर ऐप मध्ये उपलब्ध आहे. माझा तुमचा जुळता तारा मधुर सुरांच्या बरसती धारा. अहां सबसे अनुरोध छे न्यूज ऑन एआयआर ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन एआईआर ऐप. राग्रम 24x7 डीटीएच वाहिनी एफएम रेनबो विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल गळु न्यूज ऑन एआईआर नल्लि लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೃಷಿಕ ಬಾಂಧವರೇ, ಈಗ ಕೇಳಿ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ನಿರ್ವಹಣೆ. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಯು ನವಲಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ಒಂದು ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಡಾಕ್ಟರ್ ಗುರುದೇವಿ ವಿ ನವಲಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ಒಂದು ನಿರ್ವಹಣೆಯನ್ನ ಯಾವ ರೀತಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಂದಲೇ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಇವತ್ತು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸಸ್ಯಗಳಿಗೆ ಬರತಕ್ಕಂತ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಮೊದಲನೇದಾಗಿ ಈಗ ನೈಸರ್ಗಿಕ ಕೃಷಿ ಅಂದ್ರೆ ಏನ್ ಮೇಡಮ್? ನೈಸರ್ಗಿಕ ಕೃಷಿ ನೀವೀಗ ಕೇಳಿರಬಹುದು, ನಮ್ಮ ಕರ್ನಾಟಕದಲ್ಲಿ 2019 ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೈಸರ್ಗಿಕ ಕೃಷಿಯನ್ನ ನಮ್ಮ ಕರ್ನಾಟಕದ ಎಲ್ಲಾ 10 ವಲಯಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಮುಖಾಂತರವಾಗಿ ಇದನ್ನ ಒಂದು ತರಲಾಯಿತು. ಈ ನೈಸರ್ಗಿಕ ಕೃಷಿ ಅಂತಂದ್ರೆ ನಿಸರ್ಗದತ್ತವಾಗಿ ಒಂದು ಮಾಡುವಂತ ಒಂದು ಕೃಷಿ, ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ, ಯಾವುದೇ ಕೀಟನಾಶಕಗಳಿಲ್ಲದೆ, ಯಾವುದೇ ತರನಾದ ರಾಸಾಯನಿಕಗಳ ಏನು ಬಳಕೆ ಇಲ್ಲದೆ ಮಾಡುವಂತಹ ಒಂದು ಕೃಷಿ.

ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳು ಅಂತಂದ್ರೆ ಈ ಒಂದು ಬೆಳೆಗಳಿಗೆ ಬರತಕ್ಕಂತ ಒಂದು ರೋಗಗಳನ್ನ ಯಾವ ರೀತಿ ನಾವು ಹತೋಟಿ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುದೇವಿ ಯು ನವಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಈಗ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ. ಈ ದಿನ ನಾನು ರೈತ ಉತ್ಪಾದಕರ ಸಂಸ್ಥೆಗಳ ಕುರಿತಂತೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬಹಳ ವಿಶೇಷವಾಗಿ ರೈತ ಬಾಂಧವರೇ, ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಬಹಳ ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ. ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ರೈತ ಉತ್ಪಾದಕ ಸಂಸ್ಥೆನಲ್ಲಿ ಸದಸ್ಯರಾಗಿದ್ದಂಥವರೆಲ್ಲರೂ ಕೂಡ ಮಾಲೀಕರಾಗಿರುವಂಥದ್ದೇ ಇರ್ತದೆ. ಹಾಗಾಗಿ ಬಹಳ ವಿಶೇಷವಾಗಿ ಇದು ರೈತ ಉತ್ಪಾದಕ ಸಂಸ್ಥೆ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನ ಕೈಗೊಂಡಿರುವಂತದನ್ನ ನಾವು ಕಾಣ್ತೀವಿ. ಬಹಳ ವಿಶೇಷವಾಗಿ ಇದು ಭಾರತ ಸರ್ಕಾರ 2019 ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಜಾರಿಗೆ ತಂದು ಅನುಷ್ಠಾನಗೊಳಿಸ್ತಾ ಬಂದಿದೆ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇವತ್ತು ಸಾಕಷ್ಟು ರೈತ ಉತ್ಪಾದಕರ ಸಂಖ್ಯೆಗಳು ಇವತ್ತು ಭಾರತದಾದ್ಯಂತ ಇರುವಂತದ್ದು. ಸುಮಾರು 10,000 ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ನಮ್ಮ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ 2,000 ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸ ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ ರೈತ ಬಾಂಧವರೇ. ಹಾಗಾಗಿ ಇದನ್ನ ಹೇಗೆ ರೈತ ಉತ್ಪಾದಕ ಸಂಸ್ಥೆನ ಮಾಡಿದಂತ ರಚನೆ ಮಾಡಿದಂತ ಉದ್ದೇಶ ಹೇಗಿರ್ತದೆ ಅಂದ್ರೆ, ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚಿಸಿ ಕಂಪನಿ ಕಾಯ್ದೆ 2013 ಕೋಆಪರೇಟಿವ್ ಸೊಸೈಟಿ ಕಾಯ್ದೆ ಅಡಿನಲ್ಲಿ ನೋಂದಾಯಿಸೋದ್ರ ಮೂಲಕ ಈ ಒಂದು ಸಂಸ್ಥೆನ ಅಸ್ತಿತ್ವಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇದು ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನ ರಚನೆ ಮಾಡಬೇಕು, ರೈತ ಉತ್ಪಾದಕ ಸಂಸ್ಥೆ ಮಾಡಬೇಕು ಅಂತೇಳಿ. ಇಲ್ಲಿ ರೈತ ಉತ್ಪಾದಕ ಸಂಸ್ಥೆನಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಮಾಲೀಕರು ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಪಾದನೆ ಮಾಡಿದಂತ ಬೆಳೆಗಳಿಗೆ ಒಂದು ಉತ್ತಮ ಬೆಲೆಯನ್ನು ದೊರೆಸಿಕೊಡುವಂಥದ್ದು, ಹಾಗೆಯೇ ಕೃಷಿ ಪರಿಕರಗಳನ್ನು ಕೂಡ ಅಲ್ಲಿ ಪೂರೈಕೆ ಮಾಡಿಕೊಡೋದಕ್ಕೆ ಅವಕಾಶ ಉಂಟು. ಯಾಕಂದ್ರೆ ಇಲ್ಲಿ ಸಗಟು ಖರೀದಿಯ ಮಾಡೋದ್ರ ಮೂಲಕ ಕೃಷಿ ಪರಿಕರಗಳನ್ನ, ಇವತ್ತು ಟಾರ್ಪಾಲ್ ಇರ್ಬೋದು, ಕೃಷಿ ಟ್ರ್ಯಾಕ್ಟರ್ ಸಂಬಂಧಪಟ್ಟಂತಹ ಪರಿಕರಗಳನ್ನ ನಾವು ಪಡ್ಕೊಳ್ಳೋದಿರ್ಬೋದು. ಹಾಗಾಗಿ ಅಲ್ಲಿ ಕಡಿಮೆ ಬೆಲೆಗೆ, ಯಾಕಂದ್ರೆ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ನೀವು ಪಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಹೆಚ್ಚಿನದಾಗಿ ನೀವು ಒಂದು ಉತ್ತಮ ಮಾರುಕಟ್ಟೆಯನ್ನು ಪಡ್ಕೊಳ್ಳೋದು ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಸುಮಾರು 20 ಸದಸ್ಯರನ್ನು ಒಳಗೊಂಡಂತಹ ಒಂದು ರೈತ ಆಸಕ್ತ ಗುಂಪುಗಳು ಇದನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಅವರು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಕಟ್ಟುವುದ್ರ ಮೂಲಕ ಅಲ್ಲಿ ಉತ್ಪನ್ನ ಮತ್ತು ವಾಣಿಜ್ಯ ಬೆಳೆಗಳನ್ನ ನಾವು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಇದರ ಜೊತೆಗೆ ರೈತರ ಒಂದು ಉತ್ತಮ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಡೋದ್ರ ಬಗ್ಗೆ ಇರ್ತದೆ, ತರಬೇತಿಯನ್ನು ನೀಡುವಂಥದ್ದು, ಅಲ್ಲಿ ತಜ್ಞರನ್ನ ಅಲ್ಲಿ ನೇಮಕ ಮಾಡ್ಕೊಳ್ಳುವಂಥದ್ದು, ವಿಶೇಷವಾಗಿ ಅಲ್ಲಿ ಸಿಇಒ ಅಂತೇಳಿ ನೇಮಕ ಮಾಡಿಸ್ಕೊಂಡ ಸಂದರ್ಭದಲ್ಲಿ ನಮ್ಮಲ್ಲಿ ಬಿಎಸ್ಸಿ ಕೃಷಿ ಪದವಿಯನ್ನು ಪಡ್ಕೊಂಡಂತ ಅಭ್ಯರ್ಥಿಗಳನ್ನ ಅಲ್ಲಿ ನೇಮಕ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಇರ್ತದೆ. ಹಾಗಾಗಿ ತುಂಬಾ ಯಶಸ್ವಿಯಾಗಿರುವಂತಹ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ನಾವು ಗಮನಿಸಬಹುದು. ಹುನಗದಂದಲ್ಲಿ ಇರುವಂತದ್ದು, ಅಲ್ಲಿ ರವಿ ಸಜ್ಜನ ಅಂತೇಳಿ ಒಬ್ಬ ನಮ್ಮ ಬಿಎಸ್ಸಿ ಅಗ್ರಿ ಗ್ರಾಜ್ಯುಯೇಟ್ ಇರುವಂತಹ ಒಬ್ಬ ವ್ಯಕ್ತಿ ತುಂಬಾ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವಂತದನ್ನ ಇಲ್ಲಿ ಒಂದು ಮಾದರಿ ರೈತ ಉತ್ಪಾದಕ ಸಂಸ್ಥೆಯನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ನಮ್ಮ ಈ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯನ್ನು ನಾವು ಎಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ವಿಶೇಷವಾಗಿ ಅದನ್ನ ನಾವು ಭೇಟಿ ಕೊಟ್ಟು ಆ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆನಲ್ಲಿ ಈ ಸಾಂಸ್ಥಿಕವಾಗಿ ನಾವು ಬೆಂಬಲ ಕೊಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ವಿವಿಧ ಇಲಾಖೆಗಳ ಜೊತೆಗೆ ಸಮನ್ವಯವಾಗಿ ಆ ಒಂದು ಮಾರ್ಗಸೂಚಿಗಳನ್ನ ಕೊಡುವಂತದಿರ್ತದೆ. ಅದರ ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾಗೆ ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋದನ್ನು ಕೂಡ ತಿಳಿಸುವಂತದ್ದಿರ್ತದೆ. ಬಹಳ ಮುಖ್ಯವಾಗಿ ಅಲ್ಲಿ ಕೃಷಿ ಮಾಹಿತಿಯನ್ನು ಕೊಡುವಂತದ್ದಿರ್ತದೆ, ಹಾಗೆ ಉತ್ಪನ್ನಗಳ ಬಗ್ಗೆ ಇರ್ತದೆ, ಹಾಗೆ ರೈತರಿಗೆ ಸೇವೆಯನ್ನ ಬೇರೆ ರೀತಿಯಾದಂತಹ ಸೇವೆಗಳನ್ನು ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ರೈತ ಉತ್ಪಾದಕ ಸಂಸ್ಥೆಗಳು